ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅಂದ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 kg ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಬೆಂಗಳೂರಿನ ಇಂದಿರಾ ನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0800-521-5253. ರೈತ ಬಾಂಧವರೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕಾಳಪ್ಪ ಅವರೇ, ನಿನ್ನೆ ನೀವು ಹೇಳ್ತಾ ಇದ್ರಿ ಇರುವಂತಹ 4.5 ಎಕರೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಇದನ್ನ ಬೀಜದ ಉತ್ಪಾದನೆಗೇನೆ ನೀವು ಮೀಸಲಾಗಿ ಇಟ್ಟಿದ್ದೀರಿ. ಪಶುಪಾಲನೆ ಇರೋದರಿಂದ ನಿಮಗೆ ಗೊಬ್ಬರದ ಖರ್ಚಾಗಲಿ ಅಥವಾ ಈ ಒಂದು ಕೀಟನಾಶಕಗಳು, ರೋಗನಾಶಕಗಳು, ಇದು ಯಾವುದೇ ಖರ್ಚಿಲ್ಲ, ಶೂನ್ಯ ಬಂಡವಾಳದ ಕೃಷಿಯನ್ನು ನೀವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ. ಹೌದು ಸರ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇಷ್ಟು ವರ್ಷ ಇದೆಲ್ಲ ಮಾಡಿದ ಮೇಲೆ? ಸರ್, ತುಂಬ ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಯಾಕೆಂದರೆ ಭೂಮಿ ತಾಯಿ ಸೇವೆ ಮಾಡಿದ್ರೆ ಈಗ ಪ್ರತಿಯೊಬ್ಬರು ತಿಳ್ಕೊತಾರೆ, ಔಷಧಿ ಹೊಡಿ ಗೊಬ್ಬರ ಹಾಕು, ಔಷಧಿ ಹೊಡಿ ಗೊಬ್ಬರ ಹಾಕು ಅಂತ. ನಾನು ಪಕ್ಕಪಕ್ಕ ನಮ್ಮ ರೈತರೇ ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಔಷಧಿ ತಗೋಬಾ, ಗೊಬ್ಬರ ತಗೋಬಾ ಅಂತ ಇರ್ತಾರೆ. ಆವಾಗ ಭೂಮಿ ಸತ್ವಾಂಶ ಕಳ್ಕೊತಾ ಹೋಗ್ತಾ, ಗೊಬ್ಬರ ಹಾಕಿ ಔಷಧಿ ಹೊಡೆದಂಗೆ ಹೊಡೆದಂಗೆ ಸತ್ವಾಂಶ ಕಳ್ಕೊತಾ ಇರ್ತದೆ, ಮತ್ತೆ ಇಲ್ಲಿ ನಮ್ಮ ಆರೋಗ್ಯನೂ ಕೆಡ್ತಾ ಇರ್ತದೆ, ನೆಮ್ಮದಿ ಇಲ್ಲ ಅವ್ರಿಗೆ. ಇವತ್ತು 1 ಎಕರೆ ನಾವು ವ್ಯವಸಾಯ ಮಾಡ್ತೀನಿ ಅಂತ ಅಂದರೆ ಆಳ್ ಕರ್ಕೊಬಂದು ಮತ್ತು ಫರ್ಟಿಲೈಜರು ಮತ್ತು ಪೆಸ್ಟಿಸೈಡ್ ಇವೆಲ್ಲನೂ ತಗೋಬರ್ತೀನಿ ಅಂದರೆ 10-15 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚನ್ನು ನಾವು ಉಳಿಸ್ತಾ ಇದ್ದೀವಿ. ಯಾವುದೇ ರೀತಿಯಾದ ನಮಗೆ 1 ರೂಪಾಯಿ ಕೊಟ್ಟು ಔಷಧಿ ತರಬೇಕಾದ ಅವಶ್ಯಕತೆ ಇಲ್ಲ, ಗೊಬ್ಬರ ತರುವುದಕ್ಕೆ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ರೈತನ ಮನೇಲೂ 1 ಜೊತೆ ಹಸ್ಕೊಳ್ಳೋ ಇಲ್ಲ ಎತ್ಕೊಳ್ಳೋ, ನಾಟಿ ಹಸ್ಕೊಳ್ಳೋ ಇದು ಬಿಟ್ಟರೆ 3 ಎಕರೆನ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಶೂನ್ಯ ಬಂಡವಾಳದಲ್ಲಿ ನಿರ್ವಹಣೆ ಮಾಡ್ಕೋಬಹುದು. ಯಾಕೆಂದ್ರೆ ನಮ್ಮ ಸರ್ಕಾರ ಯಂತ್ರಧಾರೆ ಅಂತ ಮಾಡಿದೆ, ನಮ್ಮ ಸರ್ಕಾರ ಯಂತ್ರಧಾರೆ ಮಾಡೋದಕ್ಕೆ ಗೋಧಾರೆ ಅಂತ ಮಾಡಿಬಿಟ್ಟು ಪ್ರತಿ ಒಂದು ನಮ್ಮಂಥ ಸಣ್ಣ ಕುಟುಂಬಕ್ಕೆ 1 ಜೊತೆ ಎತ್ತನ್ನ ಸಾಕು. ಯಾಕೆಂದ್ರೆ ಇವತ್ತು ನಾಟಿ ಹಸು ಬೆರಳೆಣಿಕೆಯಲ್ಲಿದೆ, ಎತ್ಕೊಳ್ಳಾಗಲಿ ಇದಾಗಲಿ ಎಲ್ಲ ಹೆಚ್ಚೆಪ್ಪು ಜರ್ಸಿ ಬಂದು ಮನುಷ್ಯನಿಗೆ ರೋಗ ತರ್ತಾ ಇದೆ. ಈಗ ಶುಗರು, ಬಿ ಪಿ, ನಮ್ಮ 50 ಹೆಣ್ಮಕ್ಳು ಋತುಮತಿ ಆಗ್ತಾ ಇರೋದು 7-8-9-10 ವರ್ಷ ಒಳಗಡೆ ಆಗ್ತಾ ಇದ್ದಾವೆ. ಯಾಕೆಂದ್ರೆ ಹೆಚ್ಚಪ್ಪ ಹಾಲು ಕುಡಿತಾ ಇದ್ದಾವೆ, ಅದನ್ನು ಬರ್ತಾ ಇದೆ, ಮತ್ತು ಆರೋಗ್ಯಕರವಾದ ಹಾಲು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಈಗ ಗೋ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದೆ. ಆ ಗೋ ರಕ್ಷಣೆಗೆ ಅಲ್ಪ ಸ್ವಲ್ಪ ಸಬ್ಸಿಡಿ ಕೊಟ್ಟು ನಮ್ಮ ರೈತರಿಗೆ ಒಂದೊಂದು ಜೊತೆ ಎತ್ಕೊಳ್ಳನ್ನ ಸಾಕೊಳ್ಳೋಕೆ ಅವಕಾಶ ಕೊಟ್ಬಿಟ್ರೆ ಇವತ್ತೇನು ನಮ್ಮ ಮೊನ್ನೆ ಪ್ರಧಾನಮಂತ್ರಿಯವರು ಹೆಚ್ಚಿನವಾಗಿ ರೈತರ ಒಂದು ಆದಾಯನ ದ್ವಿಗುಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ದ್ವಿಗುಣವಾಗಿ ಸುಲಭವಾಗಿ ಆಯ್ತದ. ಅದು ಈಗ ಆ ವಿಷಯಕ್ಕೆ ಬರೋಣ. ಇದು ಸುಲಭವಾಗಿ ಮಾಡ್ಬೋದಾ ಈ ಬೀಜೋತ್ಪಾದನೆ? ಹೆಚ್ಚಿನವಾಗಿ ರೈತರ ಒಂದು ಆದಾಯನ ದ್ವಿಗುಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ದ್ವಿಗುಣವಾಗಿ ಸುಲಭವಾಗಿ ಆಯ್ತದ. ಅದು ಈಗ ಆ ವಿಷಯಕ್ಕೆ ಬರೋಣ. ಇದು ಸುಲಭವಾಗಿ ಮಾಡ್ಬೋದಾ ಈ ಬೀಜೋತ್ಪಾದನೆ? ಸರ್, ಬೀಜೋತ್ಪಾದನೆ ಸುಲಭವಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಪ್ರತಿಯೊಬ್ಬರೂ ಅವ್ರವ್ರ ಮನೇಲಿ ಬೀಜ ಮಾಡ್ಕೊಂಡು ಅವರೇ ಮಾಡ್ಕೊಳ್ಳೋದು ಭಾರಿ ಉತ್ತಮವಾದ ಕೆಲಸ ಸರ್. ನೋಡಿ, ಈಗ ಪ್ರತಿಯೊಬ್ಬ ರೈತನೂ ಸರ್ಕಾರನೇ ಅವಲಂಬನೆ ಮಾಡಿರೋದು. ರಾಗಿ, ಜೋಳ, ಅಲಸಂದೆ, ಹೆಸರುಕಾಳು, ಉದ್ದನ ಕಾಳು ಯಾವುದೇ ತಗೋಬರ್ತೀನಿ ಅಂತ ಅಂದ್ರೆ ಅವ್ನು ಕೃಷಿ ಇಲಾಖೆಗೆ ಹೋಗ್ಬೇಕು, ನಿಗಮ ಮಂಡಳಿಗೆ ಅವ್ರು ಕೃಷಿ ಇಲಾಖೆಯಿಂದ ಅಲ್ಲಿ ಕಳ್ಸಿಕೊಡ್ತಾರೆ ನಿಗಮ ಮಂಡಳಿಯರು, ಬೀಜ ನಿಗಮ ಮಂಡಳಿಯರು, ಅಲ್ಲಿಂದ ತಗೋಬರ್ಬೇಕು ರೈತ, ಅಲ್ಲಿ ಬೀಜ ಹಾಕ್ಬೇಕು. ಇದು ಒಂದು ಹೊಡೆತ ನಮ್ಮ ರೈತರಿಗೆ ಬೀಳ್ತಾ ಇದೆ. ಅಂದ್ರೆ ಬಿತ್ತನೆ ಬೀಜಕ್ಕೆ ಅವರು ಪರದಾಡೋ ಅಂತಹ ಪರಿಸ್ಥಿತಿ ಬೇಕಾಗಿಲ್ಲ ಅಂತ ನೀವು ಹೇಳೋದು? ನಾ ಬೇಕಾಗಿಲ್ಲ, ನಿಮ್ಮ ಹತ್ರನೇ ಇದ್ರೆ ನಮ್ಮ ರೈತರ ಬಗ್ಗೆ ನಿಮಗೆ ಖಾತ್ರಿ ಇರ್ಬೇಕಲ್ಲ. ಹೌದು, ಖಾತ್ರಿ ಇರಬೇಕು. ಅದು ಹೆಂಗೆ ಕಾಪಾಡ್ಕೊಳ್ಬೇಕು? ಕಾಪಾಡ್ಕೋಬೇಕು ಅಂತ ಅಂದ್ರೆ ಸರ್, ಸುಲಭವಾದದ್ದು. ಇವತ್ತು ನಮಗೆ 1 ಎಕರೆಗೆ 1 kg ರಾಗಿ, ನಮ್ಮ ಹತ್ರ 3 kg ಬೇಡ, ಚಿಲ್ಕೆ ಪದ್ಧತಿಲಿ ಆದ್ರೆ 5 kg ರಾಗಿ ಬೇಕಾಯ್ತದೆ. 5 kg ಇಂದ ನಮ್ಗೆ 1-30 kg ರಾಗಿನ ನಾವು ಸಂಸ್ಕರಣೆ ಮಾಡ್ಕೋಬೇಕು ಬೀಜಕ್ಕೆ. ಆವಾಗ ನಾವು ಏನ್ ಮಾಡಬೇಕು ಅಂತ ಅಂದ್ರೆ, ಅದನ್ನ ನಮ್ ನಾಟಿ ಮಾಡ್ಕೋಬೇಕು. ಒಂದ್ ಐದು ಒಂದು ಕುಂಟೆಗೆ ನಾಟಿ ಮಾಡಿದ್ರೆ ಸಾಕು, ಒಂದು ಕುಂಟೆಗೋ ತಪ್ಪ ಎರಡು ಕುಂಟೆಗೋ ಅದನ್ನ ನಾವು ಒಂದು ಕಾಲು ಕೆಜಿ ರಾಗಿ ಹಾಕಿ ಅದನ್ನ ಗುಳಿ ಪದ್ಧತಿಲಿ ನಾಟಿ ಮಾಡಿಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಉತ್ಕೃಷ್ಟವಾಗಿ ಯಾವುದೇ ರೋಗ ಬರ್ದಂಗೆ ಅದನ್ನ ನಾವು ಬೆಳವಣಿಗೆ ಮಾಡಿಸ್ಕೊಂಡು ರಾಗಿನ, ಅದ್ರಲ್ಲಿ ಬಂದಂತ ತೆನೆಗಳನ್ನ ಹಣ್ಣು ಪೂರ್ತಿ ಒಣಗಕ್ ಬಿಡಬಾರ್ದು, ಆ ಬಂದಂತ ತೆನೆಗಳನ್ನ ಸ್ವಲ್ಪ ಹಣ್ಣು ಮೆಟ್ಟಿದಾಗ ತೆನೆ ಎತ್ಕೊಂಡು ಒಂದ್ ಚೀಲದಲ್ಲಿ ಇಟ್ಕೊಂಡು ಅದನ್ನ ಜಾಸ್ತಿ ಬಿಸಿಲಲ್ಲಿ ಒಣಗಿಸಂಗಿಲ್ಲ. ಯಾವುದೇ ನಾವು ಬೀಜಗಳನ್ನ ನಾವು ಬೀಜಕ್ಕೆ ಇಟ್ಕೋತೀನಿ ಅಂತಂದ್ರೆ ನಮ್ಗೆ ನೆರಳೆಲೆ ಒಣಗ್ಬೇಕದು, ನೆರಳೆಲೆ ಒಣಗಿಸಿ ಅದನ್ನ ಬಡದು ನೆರಳೆಲೆ ಒಣಗಿಸಿ ಅದನ್ನ ನಮ್ಮಲ್ಲಿ ಮಡಕೆಗಳು ಬರುತ್ತೆ, ಮಡಕೆಗಳು ಹಿಂದೆ ಬತ್ತಾ ಇದ್ದವು ಸ್ಯಾಪೇಚಿದಗಳು ಇಂಥದನ್ನ ಇದು ಮಾಡಿ ಮತ್ತೆ ಬಿದಿರು ಬುಟ್ಟಿಗಳು ಬರ್ತಾ ಇದ್ದವು ಅದರಲ್ಲಿ ನಾವು ಸಂಸ್ಕರಣೆ ಮಾಡಿ ಅದಕ್ಕೇನಿಲ್ಲ ರಾಗಿ ಇಟ್ಕೊಂಡು ಅದ್ರ ಜೊತೆಲಿ ರಾಗಿ ಜೊತೆಲಿ ನಮ್ಮ ಕಾಳುಗಳನ್ನ ಇಟ್ಕೋಬಹುದು. ಈಗ ದ್ವಿದಳ ಧಾನ್ಯ ಜಲ್ದಿ ಉಳಿತದೆ ಅಂತ ಹೇಳ್ತಾರೆ, ರಾಗಿ ಜೊತೆ ಆದ್ರೆ ಯಾವ್ದು ಉಳಿಯಲ್ಲ. ಈಗ ಅದಕ್ಕೆ ನಮ್ದು ನಾಟಿ ಇಂಗು ಅಂತ ಬರುತ್ತೆ, ಇಂಗು ಸ್ವಲ್ಪ ಹಸಿರು ಮೆಣಸಿನಕಾಯಿ ಬೇವಿನ ಸೊಪ್ಪು ಮತ್ತೆ ನಮ್ಮ ನಾಟಿ ಹಸು ಬೆರಣಿನ ಒಣಗಿಸಿ ತಟ್ಟಿ ಸಗಳಿನ ಅದು ಒಣಗಿಸಿ ಅದನ್ನ ಬೂದಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಕಾಳುಗಳ ಜೊತೆಲಿ ಸಂಸ್ಕರಣೆ ಮಾಡಿ ಒಂದ್ ಬಿದಿರು ಮುಟ್ಟಿ ಮಾಡ್ಕೊಳ್ಳೋದು, ಒಂದ್ ಕ್ವಿಂಟಲ್ ಇಡೀ ಅಷ್ಟನ್ನ ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು. ಅದನ್ನ ನಾವು ಅದು ಗಾಳಿ ಆಡ್ದಂಗೆ ಮೇಗಡೆ ಮುಚ್ಚಳ ಹಾಕಿ ಸಗಳಿ ಎಲ್ಲ ನೀಟಾಗಿ ಒರೆದು ಅದ ಇಟ್ಕೊಂಡ್ರೆ ಆರಾಮಾಗಿ ಇಟ್ಕೋಬಹುದು. ಅದನ್ನ ನಮ್ಮ ಮನೆ ಬೀಜಕ್ಕೆ ಬೇಕಾದಷ್ಟೆಲ್ಲ ಪ್ರತಿಯೊಂದು ಇಟ್ಕೋಬಹುದು. ಎಷ್ಟು ಕಾಲದವರೆಗೆ ಇಟ್ಕೋಬಹುದು ಈ ತರ? ಸರ್ ಮಿನಿಮಮ್ ನನ್ನ ಅಂದಾಜಲ್ಲಿ 2 ವರ್ಷ ಇಟ್ಕೋಬಹುದು. 2 ವರ್ಷ ಈ ತರ ಒಂದು ಉತ್ಪಾದನೆ ಮಾಡಿ 2 ವರ್ಷ ಗುಣಮಟ್ಟದ ಕಾಳುಗಳನ್ನ ಆರಿಸಿಕೊಂಡು ಈ ರೀತಿ ಸಂಸ್ಕರಣೆ ಮಾಡಿ ಇಟ್ಕೋಬಹುದು. ಅದರ ಮೊಳಕೆ ಶಕ್ತಿಯನ್ನ ನೀವು ಈಗ ನೀವೇನೋ ಉತ್ಪಾದನೆ ಮಾಡಾಯ್ತು, ಒಂದು 100 ಕಾಳು ಕೊಡ್ತೀರಿ, ಆ 100ರಲ್ಲೂ ಮೊಳಕೆ ಶಕ್ತಿ ಇದೆಯೋ ಇಲ್ವೋ ಅದನ್ನ ಹೆಂಗ್ ಪರೀಕ್ಷೆ ಮಾಡ್ತೀರಿ? ಅದನ್ನ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಈಗ ನಾವು ಏನು ನಾವು ಬೀಜಕ್ಕೆ ಅಂತ ಇಟ್ಟಿರ್ತೀವಿ ಸ್ವಲ್ಪ ಎಲ್ಲಾನು ಒಂದ್ 10 ಕಾಳನ್ನ ತಗೋಬೇಕು, ತಕೊಂಡು ನಾವು ಅದನ್ನ ನೆನೆ ಹಾಕ್ಬೇಕು, ನೆನೆ ಹಾಕಿ ಅದನ್ನ ಮೊಳಕೆ ಕಟ್ಬೇಕು. ಮೊಳಕೆ ಕಟ್ಟು ಇಲ್ಲ ನಮ್ಮ ಟ್ರೇಗೋ ಇಲ್ಲ ನಮ್ಮ ಭೂಮಿಲಿ ಎಲ್ಲರೂ ಒಂದಿಷ್ಟಗಳ ಜಾಗ ಮಾಡ್ಕೊಂಡು ಅದಕ್ಕಾಗಿ ಸಪ್ರೇಟ್ ಜಾಗ ಮಾಡ್ಬೋದು, ಏನು ತೊಂದರೆ ಇಲ್ಲ, ನಮ್ಮ ಮನೆ ಮುಂದೆ ಸಾಕು ಅದಕ್ಕೆ ಜಾಗ ಮಾಡ್ಕೊಳಕ್ಕೆ. ಅದನ್ನು ಮಾಡಿಕೊಂಡು ಅದರಲ್ಲಿ ನಾವು ಎಷ್ಟು ಬೀಜ ಹಾಕಿರ್ತೀವಿ ಅದರಲ್ಲಿ ಎಷ್ಟು ಕಡಿತೇವೆ ಹುಟ್ಟುತ್ತೆ ಅನ್ನೋದ್ರ ಮೇಲೆ ನಾವು ಜರ್ಮಿನೇಷನ್ ಲೆಕ್ಕ ಹಾಕೋಬಹುದು. ಅದನ್ನ ಲೆಕ್ಕಾಚಾರ ಹಾಕೊಂಡು ಸಾಮಾನ್ಯ ಎಷ್ಟು ಬರುತ್ತೆ? 100ಕ್ಕೆ 100 ಇರುತ್ತೆ, 100ಕ್ಕೆ 100 ಇರುತ್ತೆ ಸರ್. ಅದಕ್ಕೆ ಯಾಕೆಂದ್ರೆ ನಮ್ಮ ನಾಟಿ ಒಂದು ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನು ಅಂತ ಅಂದ್ರೆ ನಮ್ಮ ನಾಟಿ ತಳಿಗಳು ಜಲ್ದಿ ನಿದ್ದೆ ಮಾಡುತ್ತೆ, ಸ್ಲೀಪಿಂಗ್ ಪಿರಿಯಡ್ಗೆ ಹೋಗುತ್ತೆ. ಅದನ್ನ ಎಚ್ಚರ ಮಾಡಬೇಕು ನಾವು. ನಾವು ಏನ್ ನಾವು ಈಗ ಬೀಜ ನಾಟಿ ಮಾಡಬೇಕು, ಇನ್ನೊಂದು ವಾರದಲ್ಲಿ ಮಳೆ ಬೀಳುತ್ತೆ ನಾಟಿ ಮಾಡಬೇಕು, ಮುಂಚಿತ 15 ದಿನ ಮುಂಚಿತವಾಗಿ ನಾವು ಅದನ್ನ ಮೊಳಕೆ ಬರ್ಸಕ್ ಪ್ಲಾನ್ ಮಾಡಬೇಕು. ಅದೆಷ್ಟು ಮೊಳಕೆ ಬರುತ್ತೆ ನೋಡ್ಕೊಳ್ಳೋದು. ಕಮ್ಮಿ ಮೊಳಕೆ ಬತ್ತಾ ಇವತ್ತು 10 ಕಾಳಲ್ಲಿ ಒಂದು 5-6 ಬಂತು, ಇನ್ ಮಿಕ್ಕಿದೆಲ್ಲ ಸ್ಲೀಪಿಂಗ್ ಅಲ್ಲದೆ ಅಂತ, ಆವಾಗ ನಾವು ಏನ್ ಮಾಡಬೇಕು ಅಂದ್ರೆ ಅದನ್ನ ಬೀಜಾಮೃತ ಮಾಡ್ಕೋಬೇಕು. ಬೀಜಾಮೃತ ಮಾಡ್ಕೊಂಡ್ರೆ ಅದು ಎಚ್ಚರವಾಗಿರುತ್ತೆ, ಎಚ್ಚರ ಮಾಡಿ ನಾವು ಅದನ್ನ ಭೂಮಿಗೆ ಹಾಕ್ಬಿಟ್ರೆ 100ಕ್ಕೆ 100 ಬರುತ್ತೆ. ಅಂದ್ರೆ ನಿದ್ದೆ ಮಾಡಕ್ ಬಿಡಬಾರ್ದು, ನಿದ್ದೆ ಮಾಡಕ್ ಬಿಡಬಾರ್ದು ಅದನ್ನ. ಬೀಜಾಮೃತ ಹಾಕಿ ಅವುಗಳನ್ನ ಎಳ್ಸಿ ಹಾಕ್ಬೇಕು, ಎಚ್ಚರಗೊಳಿಸ್ಬೇಕು. ಹಾಗಾದಾಗ ಮಾತ್ರ 100 ಸಸಿಗಳು ಬರುತ್ತೆ, ಬರುತ್ತೆ 100ಕ್ಕೆ 100 ಮಾರ್ಕ್ ಸಿಗುತ್ತೆ ಅಲ್ಲಿಗೆ. 100ಕ್ಕೆ 100 ಮಾರ್ಕ್ ಸಿಗುತ್ತೆ ಸರ್. ನೀವು ಕೊಡೋ ಬೀಜಗಳೆಲ್ಲ ನಿಮ್ಗೆ ಖಾತ್ರಿ ಇರುತ್ತೆ ಹಾಗೆ ಆಗುತ್ತೆ ಅಂತ ಖಾತ್ರಿ ಇದೆ ಸರ್. ಇನ್ನು ಈ ಬೀಜಗಳನ್ನ ಈ ಬೀಜೋತ್ಪಾದನೆಗೆ ನೀವು ತೆಗೆದುಕೊಂಡಾಗ ಅವುಗಳನ್ನೇನು ಸಸಿ ಮಡಿ ಮಾಡ್ಕೊಂಡು ಹಾಕ್ತಿರೋ, ನೇರವಾಗಿ ಭೂಮಿಗೆ ಹಾಕ್ತಿರೋ, ಹೇಗೆ ಬೇರೆ ಬೇರೆ? ನೇರವಾಗಿ ಭೂಮಿಗೆ ಹಾಕುವಂತ ಬೀಜಗಳಿದಾವೆ, ಮತ್ತೆ ಸಸಿ ಮಾಡ್ಕೊಂಡು ಹಾಕುವಂತ ಇದಾವೆ. ಈಗ ಆ ತರದ 2-3 ಹೆಸರು ಹೇಳ್ಬೋದಾ ನೇರವಾಗಿ? ಯಾವ ಈಗ ಮೆಣಸು, ಟೊಮೊಟೊ, ಬದನೆ, ಮತ್ತೆ ಎಲೆಕೋಸು, ಹೂಕೋಸು, ಇದೆಲ್ಲ ನೇರ ಭೂಮಿಗೆ ಹಾಕ್ತೀರಿ? ಇಲ್ಲ, ಅವೆಲ್ಲ ನೇರವಾಗಿ ಸಸಿ ಮಾಡ್ಬೇಕು. ಸಸಿ ಮಾಡ್ಲೇಬೇಕು, ಮಡಿ ಅದು ಸಸಿ ಮಾಡ್ಬೇಕು ಅಂದ್ರೆ ಟ್ರೇಲ್ ಮಾಡ್ಕೊಳ್ಳೋದಲ್ಲ, ಇಲ್ಲ ಟ್ರೇ ಮಾಡ್ತೀನಿ ಅಂತ ಅಂದ್ರು ನಮ್ಮ ಭೂಮಿ ಮಣ್ಣಾಕಿ ಟ್ರೇ ಮಾಡ್ಬೇಕು. ಈಗ ಪ್ರಥಮವಾಗಿ ನಾವು ರೈತರು ಮೊದಲನೇದು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಇವತ್ತು ಹಳ್ಳಹಳ್ಳಿಲೆಲ್ಲ ನರ್ಸರಿಗಳಾಗಿದ್ದಾವೆ, ನರ್ಸರಿಯಿಂದ ತಂದು ನಮ್ಮ ಭೂಮಿಗೆ ಹಾಕೋದಲ್ಲ. ನಾವೇನೇ ಈಗ ಶೂನ್ಯ ಬಂಡವಾಳದಲ್ಲಿ ನಾವು ನೈಸರ್ಗಿಕವಾಗಿ ನಾವು ಮಾಡಕ್ ಹೋಗ್ತೀನಿ ಅಂತ ಅಂದ್ರೆ ಮೊದಲು ನಮ್ಮ ಭೂಮಿಯ ಬೀಜ ನೆಡ್ಬೇಕಾದ್ರೆ ನಮ್ಮ ಭೂಮಿ ಮಣ್ಣು ಹಾಕೊಂಡು ಭೂಮಿ ನೆಡ್ಬೇಕು. ಅದು ಹುಟ್ಟಬೇಕಾದ್ರೆ ನಮ್ಮ ಭೂಮಿ ರುಚಿ. ಈಗ ಶೂನ್ಯ ಬಂಡವಾಳದಲ್ಲಿ ನಾವು ನೈಸರ್ಗಿಕವಾಗಿ ನಾವು ಮಾಡಕ್ ಹೋಗ್ತೀನಿ ಅಂತ ಅಂದ್ರೆ ಮೊದಲು ನಮ್ಮ ಭೂಮಿಯ ಬೀಜ ನೆಡ್ಬೇಕಾದ್ರೆ ನಮ್ಮ ಭೂಮಿ ಮಣ್ಣು ಹಾಕೊಂಡು ಭೂಮಿ ನೆಡ್ಬೇಕು. ಅದು ಹುಟ್ಟಬೇಕಾದ್ರೆ ನಮ್ಮ ಭೂಮಿ ರುಚಿ ನೋಡಿರ್ಬೇಕು ಅದು. ಆವಾಗ ಉತ್ಕೃಷ್ಟವಾಗಿ ಅದನ್ನ ಸಸಿ ತಂದಿನ ಬೇರೆ ಕಡೆಗೆ ನಾಟಿ ಮಾಡಿದಾಗ ಬೀಜಕ್ಕೆ ಭೂಮಿಯ ಮಣ್ಣಿನ ಪರಿಚಯ ಆಗಿರ್ಬೇಕು ಅದ್ರ ರುಚಿ ತೋರಿಸಿರ್ಬೇಕು. ಅದನ್ನ ಹುಟ್ಟಿ ಮೊದಲು ತಾಯಿ ಬೇರೆ ಬರುತ್ತಲ್ಲ, ತಾಯಿ ಬೇರೆಗೆ ಆ ಭೂಮಿ ರುಚಿ ತೋರಿಸಿದಾಗ ಗುಣಮಟ್ಟನ ಅದು ನಮ್ಮ ಮತ್ತೆ ತೆಗೆದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ನೆಟ್ಟಾಗ ಅದರ ಒಂದು ಪರಿಚಯ ಅದಕ್ಕಾಗಿರ್ತದಲ್ಲ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಉತ್ಕೃಷ್ಟವಾಗಿ ಬರುತ್ತೆ. ಸರಿ, ಇನ್ನು ಸಸಿವೆಲ್ಲ ಸಸಿ ಮಾಡಿ ಮಾಡುವಂತ ಸಸಿ ಮಾಡುವಂಥವು ನೇರವಾಗಿ ನೇರವಾಗಿ ಈಗ ಅದೇ ಬೆಂಡೆ ಮತ್ತೆ ಸೋರೆ ಕುಂಬಳ ಪಡುಲ ಹೀರೆ ಆಗ್ಲ ಮತ್ತೆ ಇತರೆ ಬೀಜಗಳು ಏನ್ ಬರ್ತವೆ ರಾಗಿ, ರಾಗಿನೂ ಒಟ್ಲಿಕೊಂಡು ಹಾಕ್ಬೋದು ಇಲ್ಲ ಹಂಗಾಗ್ರೂ ಹಾಕ್ಬೋದು, ಮತ್ತೆ ಸಿರಿಧಾನ್ಯಗಳನ್ನು ಒಟ್ಲೂದು ಹಾಕ್ಬೋದು ಇರ್ಬೋದು, ಮತ್ತೆ ದ್ವಿದಳ ಧಾನ್ಯಗಳನ್ನು ಪೂರ್ತಿ ನಂಬೇಕಾದ್ರೆ ನಾಟಿ ಮಾಡ್ಲ ಮತ್ತೆ ಇತರೆ ಬೀಜಗಳು ಏನ್ ಬರ್ತವೆ ರಾಗಿ, ರಾಗಿನೂ ಒಟ್ಲಿಕೊಂಡು ಹಾಕ್ಬೋದು ಇಲ್ಲ ಹಂಗಾಗ್ರೂ ಹಾಕ್ಬೋದು, ಮತ್ತೆ ಸಿರಿಧಾನ್ಯಗಳನ್ನು ಒಟ್ಲೂದು ಹಾಕ್ಬೋದು ಇರ್ಬೋದು, ಮತ್ತೆ ದ್ವಿದಳ ಧಾನ್ಯಗಳನ್ನು ಪೂರ್ತಿ ನಂಬೇಕಾದ್ರೆ ನಾಟಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಪ್ರತಿ ಒಂದನ್ನು ನಮ್ಗೆ ಬೇಕಾಗಿರೋದು ಏನು ಅಂದ್ರೆ ಕೆಲವೊಂದು ಮಾತ್ರ ಒಂದು 6-5 ತರ ಬೀಜಗಳು ಮಾತ್ರ ಸಸಿ ಮಾಡ್ಕೊಂಡೆ ನಾಟಿ ಮಾಡಬೇಕು, ಇನ್ನು ಮಿಕ್ತವೆಲ್ಲ ಡೈರೆಕ್ಟ್ ಆಗಿ ಹಾಕೋವೆ. ಒಂದು ಸಲಕ್ಕೆ ಒಂದು ಬೆಳೆಯಲ್ಲಿ ಒಂದು ತಳಿಯನ್ನ ಮಾತ್ರ ನೀವು ಹಾಕ್ತೀರಿ? ಹೌದು, ಒಂದು ತಳಿ ಮಾತ್ರ. ಎರಡನೇ ತಳಿ ಹಾಕದೆ ಆದ್ರೆ 100 ಮೀಟರ್ ಅಂತರದಲ್ಲಿ 100 ಮೀಟರ್ ಅಂತರದಲ್ಲಿ ಹಾಕ್ಬೇಕು, ಹಾಕಿರ್ತೀರಿ. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ನೀವೇ ಹೇಳಿದ್ರಿ, ಈಗ ಸಂಶೋಧನಾ ಸಂಸ್ಥೆಗಳು ಯಾಕೆ ಈ ಹೈಬ್ರಿಡ್ ತಳಿಗಳನ್ನು ಪರಿಚಯಿಸಿದ್ರು ಅಂದರೆ ಹೆಚ್ಚಿನ ಉತ್ಪಾದನೆ ಆಗಲಿ ಅಂತ. ಗುಣಮಟ್ಟದ ಒಂದು ಉತ್ಪಾದನೆ ಆಗಬೇಕು, ರೋಗಮುಕ್ತವಾಗಿರಬೇಕು, ಕೀಟಗಳಿಂದ ಅವುಗಳಿಗೆ ಒಂದು ನಿರೋಧಕ ಶಕ್ತಿ ಇರಬೇಕು. ಈ ಅಂಶಗಳನ್ನೆಲ್ಲ ಒಳಗೊಂಡ ಹಾಗೆ ಅವರು ತಳಿಗಳನ್ನು ಸಂಶೋಧನೆ ಮಾಡ್ತಾ ಹೋದರು. ಇಲ್ಲಿ 3 ಕಾರಣಗಳಲ್ಲಿ ಮೊದಲನೇ ಕಾರಣ ಇಳುವರಿಯ ಪ್ರಮಾಣ. ನೀವು ಹೇಳಿದ್ರಿ ಒಂದು 40 ಜಾತಿಯ ತರಕಾರಿಗಳು ಬೇರೆ ಬೇರೆ ಇದಿದೆ, ಟೊಮೆಟೋದಲ್ಲಿ ಅಷ್ಟಿದೆ, ಬದನೆಯಲ್ಲಿ ಇಷ್ಟು ಅಂತ. ಈ ಇಳುವರಿ ಪ್ರಮಾಣ ಒಂದೇ ಸಮ ಇರುತ್ತಾ ಹೇಗೆ ಸರ್? ಈಗ ಒಂದು ಗಿಡ ಈ ತಳಿಯ ಬದನೆ ಗಿಡ ಒಂದು 5 ಕೆಜಿ ಇಳುವರಿ ಕೊಟ್ಟರೆ ಇನ್ನೊಂದು ತಳಿಯದು ಅಷ್ಟೇ ನಿರೀಕ್ಷೆ ಮಾಡ್ಬೋದಾ? ಕಡಿಮೆ ಇರ್ಬೋದಾ, ಜಾಸ್ತಿ ಇರ್ಬೋದಾ, ಹೇಗೆ? ಇಳುವರಿಲಿ ನಮ್ಮ ಒಂದು ಅನಿಸಿಕೆ ಪ್ರಕಾರ, ನಾನು ಈಗ ಮಾಡ್ತಾ ಇರೋ ಪ್ರಕಾರ, ಇಳುವರಿಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಈಗ ಒಂದು ನಮ್ಮ ಅಂದಾಜು ಪ್ರಕಾರ ಒಂದು ಟೊಮೊಟೊ ಗಿಡ 1 ವರ್ಷ ತನಕ ಬರುತ್ತೆ. ಚಪ್ರ ಹಾಕಿ ಅದನ್ನು ಬಿಟ್ಕೊಂಡ್ರೆ, ಈಗ ಮದನಪಲ್ಲಿ ಮತ್ತು ಕುಂಕುಮ ಕೇಸರಿ ಮತ್ತೆ ಒಂದಿನ್ನೊಂದು ಎಲ್ಲೋ ಚೆರಿ ಟೊಮೊಟೊ ಅಂತ ಬರುತ್ತೆ, ಅವೆಲ್ಲ 1 ವರ್ಷ ಬರುವಂಥ ಪದಾರ್ಥಗಳು. 1 ವರ್ಷದಲ್ಲಿ ಪ್ರತಿದಿನ ಅದು ಹಣ್ಣು ಸಿಗ್ತಾ ಇರಬೇಕಾದ್ರೆ ಎಷ್ಟು ಕಾಯಿ ಬಿಡ್ಬೋದು ಬಳ್ಳಿ ಟೊಮೊಟೊ ಅಂತವೆಲ್ಲವ ಈ ರೀತಿ ಇದೆ. ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೈಬ್ರಿಡ್ ಅಲ್ಲದೆ ಅಂತ ಹೇಳ್ತಾ ಇದ್ದಾರೆ. ರೋಗ ನಿರೋಧಕ ಶಕ್ತಿ ಇರೋದೇ ನಮ್ಮ ನಾಟಿ ತರಕಾರಿಯಲ್ಲಿ, ಬೀಜಗಳಲ್ಲಿ, ಅದರಲ್ಲಿಲ್ಲ. ಅದು ಯಾವ್ದಾದ್ರು ಒಂದು ಹುಳ ಬಂದು ಅದು ರೋಗ ಬಂದು ಇದಾಯ್ತು ಅಂತ ಸೊತೋಗ್ತದೆ ಅದು. ನಮ್ಮ ನಾಟಿ ಗಿಡ ಒದ್ದಾಡ್ತಾ ಇರ್ತದೆ, ಅದಕ್ಕೆ ಯಾವ್ದಾದ್ರು ಒಂದು ನಮ್ಮ ಸಿಂಪರಣೆ ಒಂದು ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ಪುನಃ ಅದು ಎದ್ದೆದ್ದು ಬಿಡ್ತದೆ. ಇದು ಹೇಳ್ಸಕ್ ಸಾಧ್ಯ ಇಲ್ಲ. ಇದು ಇನ್ನು ಇಳುವರಿ ಪ್ರಮಾಣ, ಇಳುವರಿ ಅತಿ ಅದೇನು ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಇಳುವರಿ ಕೊಡುತ್ತೆ ಯಾವುದೇ ಆಗಲಿ. ಮತ್ತೆ ಅದಕ್ಕಿಂತ ರೋಗ ನಿರೋಧಕ ಶಕ್ತಿ ಮತ್ತೆ ಅದರಲ್ಲಿರುವಂಥ ಅಂಶಗಳು ನಮ್ಮ ನಾಟಿ ತರಕಾರಿಯಲ್ಲಿ ಜಾಸ್ತಿ ಇದೆ. ಇವತ್ತು ನೀವು ಹೈಬ್ರಿಡ್ ತರಕಾರಿ ತಿಂತಾ ಇದ್ದೀರಾ, ಹೈಬ್ರಿಡ್ ತರಕಾರಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಂಶಗಳು ಯಾವೂ ಇಲ್ಲ. ಇವತ್ತು ನೋಡ್ತಾ ಇದ್ದೀರಿ ಸರ್ ನೀವು, ಏನು ಕೊರೋನಾ ಬಂದಿದೆ, ಹಳ್ಳಿಯರಿಗೆ ಯಾರಿಗೂ ಕೊರೋನಾ ಇಲ್ಲ, ಎಲ್ಲ ಸಿಟಿಲೇ. ಯಾರು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅವ್ರಿಗೆ ಗೊತ್ತಾ ಇಲ್ಲ, ಅದು ರೋಗ ನಿರೋಧಕ ಶಕ್ತಿ ಕಳ್ಕೊಂಡಿರೋಗೆ ರೋಗ ಬರ್ತಾ ಇರೋದು. ಅದು ಒಂದು ಬೆನಿಫಿಟ್ಟು. ಹೆಂಗ್ ಬೆನಿಫಿಟ್ಟು ಅಂದರೆ ನಮ್ಮ ನಾಟಿ ತರಕಾರಿ ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ನಾಟಿ ತರಕಾರಿ ಗಟ್ಟಿ ಇರ್ತದೆ. ಒಂದು ಸರಿಗೆ ನಾವು ಬೇಯಿಸೋಕ್ಕಾಗಲ್ಲ ಅದನ್ನು, ಸ್ವಲ್ಪ ಒಂದು 1/2 ಗಂಟೆ 10 ನಿಮಿಷ 1/4 ಗಂಟೆ ಲೇಟಾಗಿ ಬೇಯುತ್ತೆ ಬೇಯಿಸ್ಬೇಕಾದ್ರೆ, ಯಾಕೆಂದ್ರೆ ಆ ಶಕ್ತಿ ಅಷ್ಟಿದೆ ಅದು. ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಒಂದು ನಾವು ಒಂದು ವಿಸಲ್ ಕೂಗ್ತಿದಂಗೆ ಕುಕ್ಕರ್ಗೆ ಹಾಕಿದ್ರೆ ಅದು ಬೆಂದೋಯ್ತು ಅಂತ. ಹೌದು, ಆಗ ಜಲ್ದಿ ಬೆಂದಾಗ ಅದರಲ್ಲಿ ಏನೂ ಇಲ್ಲ, ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಕಳ್ಕೊಂಡಿದೆ ಅದು. ನಾರಿನಂಶ ಜಾಸ್ತಿ ಇರಬೇಕು. ಹೌದು, ನಾರಿನಂಶ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಮಗೆ ಆರೋಗ್ಯಕರ ಆಹಾರ ಸಿಕ್ತು ಅಂತ. ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ನೀವು ತರಕಾರಿ, ದ್ವಿದಳ ಧಾನ್ಯ ಬೆಳೆಗಳು, ಹಾಗೆಯೇ ರಾಗಿ ಮತ್ತು ಸಿರಿಧಾನ್ಯ, ಇದೇ ರೀತಿಯ ಒಂದು ಪ್ರಯೋಗಗಳನ್ನು ನೀವು ಹಣ್ಣಿನ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಇತರ ಬೆಳೆಗಳಲ್ಲೂ ಮಾಡೋದಕ್ಕೆ ಯಾರು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸರ್? ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಸೀಬೆ ಗಿಡ ನೆಟ್ಟಿದ್ದೀವಿ, ಮತ್ತು ಹಲಸು ತಂದು ಹಲಸು ನೆಡಿಸ್ತಾ ಇದ್ದೀವಿ. ಸಪೋರ್ಟ್ ಇವೆಲ್ಲ ಒಂದು 40 ಜಾತಿನ ತೋಟಗಾರಿಕೆ ಮಾಡಬೇಕು ಅಂತ. ಅಲ್ಲೂ ಸಹ ಬೀಜೋತ್ಪಾದನೆ ಬೀಜೋತ್ಪಾದನೆ ಮಾಡಬೇಕು ಅಂತ ಮಾಡ್ತಾ ಇರೋದು ಮುಖ್ಯ ಗುರಿ. ಅದನ್ನೇ. ಹೌದು, ಅದೇನೇ. ಈಗ ಇನ್ನು ಅಂಗಾಂಶ ಕೃಷಿ ಬಗ್ಗೆನೂ ನಾವು ಒಂದಿಷ್ಟು ನಿಮಗೂ ತಿಳುವಳಿಕೆ ಬಂದಿರುತ್ತೆ. ಹೌದು, ಅಂಗಾಂಶ ಕೃಷಿಯಲ್ಲೂ ಸಹ ಈ ರೀತಿಯ ನಾಟಿ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿ ಪ್ರಚುರಪಡಿಸೋದು ನಿಮ್ಮ ಗಮನಕ್ಕೆ ಬಂದಿದೆಯಾ, ಅಥವಾ ಏನಾದರೂ ಆ ರೀತಿ ಪ್ರಯತ್ನ ಮಾಡಿದ್ದೀರಾ ನೀವು ಅಂತ? ಸರ್, ಇಲ್ಲ ಮಾಡಿದ್ದಾರೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಕರೆದು ಅವರೂ ರೈತರಿಗೆ ತರಬೇತಿ ಕೊಡಿಸಿದ್ದಾರೆ. ನಮ್ಮ ನಾಟಿ. ನೀವು ಏನೆಲ್ಲ ತರಬೇತಿ ಪಡೆದಿದ್ದೀರಿ, ಎಲ್ಲೆಲ್ಲಿ ತರಬೇತಿ ಪಡೆದ್ರಿ? ಸರ್, ನಾವು ಒಂದು ನಾಗನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ನಾಗನಹಳ್ಳಿ ತರಬೇತಿ ಒಂದು ಎರಡು ಸರಿ. ಯಾವ ತರಬೇತಿ? ಏನು ಅದೇ ನಮ್ದು ಅಂದ್ರೆ ಕೃಷಿ ಬಗ್ಗೆನೆ ತರಬೇತಿ. ಈಗ ಸರ್ಕಾರದಲ್ಲಿ ಕೃಷಿ ಇಲಾಖೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರದೇ ಆದ ಒಂದು ತರಗತಿ ಇರ್ತವೆ. ಆ ತರಗತಿಗೆ ನಮ್ಮನ್ನು ಕರೆದಿದ್ರು, ನಾವು ಹೋಗಿದ್ದೋ. ಯಾಕೆಂದ್ರೆ ಹೆಚ್ಚಿಂತೀವಿ, ಯಾಕೆಂದ್ರೆ ಯಾರು ಎಲ್ಲಿ ಎಲ್ಲೆಲ್ಲಿ ಇರ್ತದೆ ಅದೆಲ್ಲ ತಿಳ್ಕೊಬೇಕು ನಾವು. ಫಸ್ಟ್ ತಿಳುವಳಿಕೆ ಎಲ್ಲೆಲ್ಲಿ ಇರುತ್ತೆ ಅದೆಲ್ಲ ಪಡ್ಕೋಬೇಕು. ಅದ್ ಪಡ್ಕೊಂಡಾಗ ನಾವೇನು 10% ಪಡೆಯಕ್ಕಾಗಿಲ್ಲ. ತಿಳುವಳಿಕೆ ಎಲ್ಲೆಲ್ಲಿ ಇರುತ್ತೆ ಅದೆಲ್ಲ ಪಡ್ಕೋಬೇಕು. ಅದ್ ಪಡ್ಕೊಂಡಾಗ ನಾವೇನು 10% ಪಡೆಯಕ್ಕಾಗಿಲ್ಲ, ಇನ್ನೂ ಪಡ್ಕೊಳ್ಳೋದಿದೆ. ಯಾಕೆಂದ್ರೆ ಎಲ್ಲ ದೊಡ್ಡವ್ರು ಇರ್ತಾರೆ, ಅದ್ರೆಲ್ಲ ತಿಳ್ಕೊಬೇಕು. ಅದಕ್ಕೆ ನಾಗನಹಳ್ಳಿಗೆ ಹೋಗಿದ್ದೋ, ಇನ್ ಮತ್ತೆ ಸುತ್ತೂರ್ಗೆ ಹೋಗಿದ್ದೋ, ಮತ್ತೆ ಇದಕ್ಕೆ ಧಾರವಾಡಕ್ಕೆ ಹೋಗಿದ್ದೋ, ಅಲ್ಲೂ ಎಲ್ಲ ತಿಳ್ಕೊಂಡು ಬಂದಿದ್ದೀರಿ. ಎಲ್ಲ ಕಡೆಲೂ ಎಲ್ಲೆಲ್ಲಿ ನಮ್ಮ ರೈತರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮ ಹಿರಿಯಕರು ಇದ್ದಾರೆ, ಮತ್ತೆ ನಮ್ಮ ಅಜ್ಜಂದಿರು ಇದ್ದಾರೆ, ಅವ್ರ ಹತ್ರ ಎಲ್ಲ ತರಬೇತಿ ಪಡೆದಿದ್ದೀವಿ. ಇವೆಲ್ಲ ಕಡೆ ಎಲ್ಲ ನೀವು ಬೀಜಗಳನ್ನ ತಗೊಂಡು ಹೋಗಿರ್ತೀರಾ ಅಥವಾ ಅಲ್ಲಿಂದ ಸಿಗೋದನ್ನೆಲ್ಲ ತಗೊಂಡು ಬರ್ತೀರಿ? ಸರ್, ಇಲ್ಲಿಂದನೂ ತಗೊಂಡು ಹೋಗ್ತಾ ಇರ್ತೀವಿ. ಈಗ ಮಾರಾಟ ಇದೆ ನಮ್ದು, ಈಗ ಹೋದ ಕಡೆ ಬೀಜಗಳು ಕೇಳ್ತಾ ಇರ್ತಾರೆ, ಕೇಳ್ದಾ ಇದ್ದಾಗ ಅದು ಕೊಡ್ಲೇಬೇಕು ನಾವು. ಈಗ ಮಾಧ್ಯಮದಲ್ಲೆಲ್ಲ ಬಂದಿದೆ, ಪೇಪರ್ಗಳಲ್ಲೆಲ್ಲ ಈಗ ಆರ್ಟಿಕಲ್ ಎಲ್ಲ ಬಂದಿದಾವೆ, ಅವೆಲ್ಲ ಬಂದಿರೋ ಪೇಪರ್ ನ್ಯೂಸ್ ಕೊಟ್ಟಿರ್ತೀವಿ, ಹುಡ್ಕೊಂಡು ಬರ್ತಾರೆ, ಹುಡಿಕೊಂಡು ಬರ್ತಾ ಇರ್ತಾರೆ, ಮತ್ತೆ ತೋಟಕ್ಕೆ ಬರ್ತಾರೆ. ಪ್ರತಿದಿನ ಬರ್ತಾರೆ ತೋಟಕ್ಕೆ ಸರ್, ಪ್ರತಿದಿನ. ಒಂದು ಈಗ ನೀವು ಒಂದು ದರ ನಿಗದಿ ಮಾಡ್ತೀರಿ? ಹೌದು ಸರ್, ನಿಗದಿ ಮಾಡಿ. ಇಂಥ ಈ ಬದನೆ ಆದರೂ ಅದರಲ್ಲೂ ಈ ವೆರೈಟಿಗೆ ಈ ದರ, ಇನ್ನೊಂದು ಇಲ್ಲ ಸರ್. ನಾವು ಒಂದು ಒಂದು ಮಾಡಿದೀವಿ. ಏನ್ ಮಾಡಿದೀವಿ ಅಂತ ಅಂದ್ರೆ, ಒಂದು ಗ್ರಾಮ್ನಿಂದ ಹಿಡಿದು 25 ಗ್ರಾಮ್ ಗಂಟ ಒಂದು ಪ್ಯಾಕೆಟ್ ಅಂತ ಮಾಡ್ಬಿಟ್ಟಿದೀವಿ. ಒಂದು ಗ್ರಾಮ್ ಇರುತ್ತೆ, ಒಂದು ಗ್ರಾಮ್ ಒಂದು ವೆಯ್ಟ್ ಕಮ್ಮಿ ಇರುವಂತದ್ದು ಒಂದು ಬೀಜಗಳು ಬರುತ್ತೆ, ಹೆಚ್ಚು ಬೀಜ ಬರುತ್ತೆ, ಅದಕ್ಕೆ ಅದನ್ನ 1 ಗ್ರಾಮ್ ಮಾಡಿದೀವಿ. 1 ಗ್ರಾಮ್ನಿಂದ 25 ಗ್ರಾಮ್ ಗಂಟ ಮಾಡಿದೀವಿ ಒಂದು ಪ್ಯಾಕೇಜ್ ಅಂತ ಅನ್ಬಿಟ್ಟು. ಆ ಪ್ಯಾಕೇಜ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕೆಲವೊಂದು ಪ್ಯಾಕೇಜ್ 20 ರೂಪಾಯಿ ಕೊಡ್ತಾ ಇದೀವಿ, ಕೆಲವೊಂದು 25, ಕೆಲವೊಂದು 30. ನೀವು ಅವ್ರಿಗೆ ಹೇಳ್ತೀರಿ ಈ ತರಾನೇ ಬೆಳಿಬೇಕು ಅಂತ ಹೇಳಿ? ಹೌದು ಸರ್, ಪ್ರತಿ ರಾತ್ರಿ ಟೈಮು 7:30 to 9 ಗಂಟೆ ತನಕ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ರೈತರುಗಳು ಫೋನ್ ಮಾಡ್ತಾ ಇರ್ತಾರೆ ಮಾಹಿತಿಗೆ, ಅದ ರೈತರು ರಾತ್ರಿ ಫೋನಲ್ಲೇ ಮಾಹಿತಿ ಕೊಡ್ತಾ ಇರ್ತೀವಿ. ಮತ್ತೆ ಅದಲ್ಲದೆ ನಮ್ಮ ತೋಟದಲ್ಲೇ ತರಗತಿ ಇದೆ, ಒಂದು ತಿಂಗಳಲ್ಲಿ ಒಂದು ಸಾರಿ ಕೊನೆ ಭಾನುವಾರ ಇಲ್ಲ ಫಸ್ಟ್ ಭಾನುವಾರದಲ್ಲಿ ಒಂದು ತರಗತಿ ಇಟ್ಕೊಂಡಿದ್ದೀವಿ. ಅವಶ್ಯಕತೆ ಇರುವಂತವ್ರು ಬಂದು ಅಲ್ಲಿ ತರಗತಿಗೆ ಭಾಗವಹಿಸಬಹುದು. ಕೆಲಸ ಮಾಡ್ತಾರೆ ನಿಮ್ಮ ಜೊತೆ? ಹಾಗಾದ್ರೆ ಯಾರನ್ನೇ ಜೊತೆಲಿ ಕೆಲಸ ಕರ್ಕೊಂಡಿಲ್ಲ, ನೀವು ನಾವು ಮಕ್ಕಳು ನಮ್ಮ ಹೆಂಡತಿ ಇಷ್ಟೇ. ನಾವು 4 ಜನ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಮಕ್ಕಳು? ಅದೇ ಸರ್, ನಮಗೆ 2 ಜನ ಹೆಣ್ಮಕ್ಳು, ನಾವು ನಮ್ಮ ಮಿಸಸ್. ನಾವು ಏನ್ ಸಂಸ್ಕರಣೆ ಮಾಡಿ ನಮ್ಮ ತೋಟದಿಂದ ತಂದು ಕೊಡ್ತೀವಿ ಅದನ್ನ ನಮ್ಮ ಮಕ್ಕಳು ಅದನ್ನ ನೀಟಾಗಿ ತೊಳೆದು ಬೀಜಗಳೆಲ್ಲನ ತೆಗ್ದು ಡ್ರೈಯರ್ಗೆ ಹಾಕಿ, ಸೀ ಡ್ರೈಯರ್ ಮಾಡ್ಕೊಂಡಿದೀವಿ. ಆ ಡ್ರೈಯರ್ಗೆ ಹಾಕಿ ಅದನ್ನ ಒಣಗಿಸಿ ಅದನ್ನಲ್ಲಿ ಕ್ಲೀನಿಂಗ್ ಮಾಡಿ ಅದನ್ನ ನೀಟಾಗಿ ಸಂಸ್ಕರಣೆ ಮಾಡಿ ಇಡೋದು ಮಕ್ಕಳದ ಜವಾಬ್ದಾರಿ. ಮಕ್ಕಳ ಕೆಲಸ ಎಲ್ಲ ಪ್ಯಾಕಿಂಗ್ ಮಾಡೋದೆಲ್ಲ, ತೋಟದಲ್ಲಿ ಬೆಳೆದು ತಂದು ಕೊಡೋದು ನಮ್ಮ ಕೆಲಸ ಇಬ್ಬರಾಳ್ದವೆ. ತೋಟದಲ್ಲೂ ನೀವು ಯಾವ ಸಹಾಯಕ್ಕೆ ಯಾರು ಕೃಷಿ ಕಾರ್ಮಿಕರನ್ನ ಇಟ್ಕೊಂಡಿಲ್ಲ? ಇಲ್ಲ ಸರ್, ಯಾರನ್ನೂ ಇಟ್ಕೊಂಡಿಲ್ಲ. ಈ ಹಸುವಿನ ಕೆಲಸ, ಹಸುವಿನ ಕೆಲಸ, ತೋಟದ ಕೆಲಸ ಎಲ್ಲ ನಾವೇ ಮಾಡ್ತೀವಿ. ಮಾಡ್ತೀವಿ, ನಾವೇ ಮಾಡ್ಕೋತೀವಿ. ಒಂದು ದಿನದಲ್ಲಿ ಆಗ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಸರ್? ಬೆಳಿಗ್ಗೆ ಒಂದು 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ತನಕ ತೋಟದಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ ಯಾರು ನಿಮಗೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಏನ್ ಪ್ರಮಾಣದಲ್ಲಿ ನೀವು ಒಪ್ಕೊಂಡಿರ್ತೀರೋ ಅಷ್ಟು ಆದ್ಮೇಲೆ ಉಳಿದ ಬಿತ್ತನೆ ಬೀಜಗಳನ್ನ ನೀವೇ ಮಾರಾಟ ಮಾಡ್ಕೊತೀವಿ. ಇಲ್ಲಿ ದರ ಮುಂಚೆನೆ ನಿಗದಿ ಆಗಿರುತ್ತೆ? ಹೌದು, ನಿಗದಿ ಆಗಿರುತ್ತೆ. ಬೀಜ ಕೊಡುವಾಗಲೇ ಅವ್ರು ಹೇಳಿರ್ತಾರೆ ಅಲ್ವಾ? ಹೌದು ಸರ್, ಬೀಜ ಕೊಡ್ಬೇಕಾರೆ. ಈಗ ನಮ್ಗೆ ಒಂದು 10 ಕೆಜಿ ಬದನೆ ಬೀಜ ಈಗ ಈ ಸರಿ ಕೊಟ್ಟಿರೋದು ನಮ್ಗೆ, ಕಳೆದ ಸರಿ ಒಂದು 50 ಕೆಜಿ ಕೆಂಪು ತಂಟಿನ ಬೀಜ ಕೊಟ್ಟಿದ್ರು, 50 ಕೆಜಿ ಮೂಲಂಗಿ ಬೀಜ ಕೊಟ್ಟಿದ್ರು, 50 ಕೆಜಿ ಬೀನ್ಸ್ ಕೊಟ್ಟಿದ್ರು. ಅದಕ್ಕೆ ಮುಂಚೆಗೆ ದರ ಇದಾಗಿರ್ತದೆ. ಈ ದರದಲ್ಲಿ ನೀವು ಪೂರೈಕೆ ಮಾಡಿ ದರದಲ್ಲಿ ಅಷ್ಟನ್ನ ಅವ್ರು ಬೆಳೆದು ಕೊಟ್ಬಿಡ್ತೀವಿ. ಒಂದು 5 ಕೆಜಿ 10 ಕೆಜಿ ಜಾಸ್ತಿ ಇರ್ತದೆ, ಅದನ್ನ ನಾವು ಶೇಖರಣೆ ಮಾಡಿ ಇಟ್ಕೋತೀವಿ. ಅದು ಆ ದಿನಾಂಕನು ನಿಗದಿ ಆಗಿರುತ್ತೆ, ಹೆಚ್ಚು ಕಡಿಮೆ ಆ ದಿನಾಂಕನೂ ನಿಗದಿ ಆಗಿರ್ತದೆ. ಈ ತಿಂಗಳು ಈ ವಾರದಲ್ಲಿ ಇಷ್ಟು ಕೊಡ್ಬೇಕು ಅಂತ ಕೊಡ್ಬೇಕು ಅಂತ ನಿಗದಿ ಆಗಿರುತ್ತೆ. ಇವಾಗ ನಮ್ಗೊಂದು ಆರ್ಡರ್ ಕೊಟ್ಟಿದ್ದಾರೆ, ಒಂದು 4-5 ಐಟಮ್. ಅದ ಐಟಮ್ ನಾವು ಇವಾಗ ಮಾರ್ಚಿಗೆ ಅವ್ರಿಗೆ ಕೊಡ್ಬೇಕು. ಇದರಲ್ಲಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಏನಾದರೂ ವ್ಯತ್ಯಾಸ ಸರ್? ಆ ನಾಟಿ ತರಕಾರಿಗೆ ಯಾವುದೇ ಹವಾಮಾನ ವೈಪರೀತ್ಯದಾಗ್ಲಿ ನಮ್ಮ ಇದರಿಂದಾಗ್ಲಿ ಯಾವುದೂ ಏಟು ಬರಲ್ಲ, ತೊಂದರೆ ಇಲ್ಲ. ಏನು ಆಧುನಿಕ ಕೃಷಿ ಸೌಲಭ್ಯಗಳು ಏನೆಲ್ಲ ಇದೆ ನಿಮ್ಮ ಕೃಷಿ ಭೂಮಿಯಲ್ಲಿ? ಸರ್, ಆಧುನಿಕ ನೀರಿನ ನಿರ್ವಹಣೆ ಹೆಂಗೆ? ನೀರಿನ ನಿರ್ವಹಣೆ ನಮ್ದು ಬೋರ್ ಇದೆ, ಬೋರಲ್ಲಿ ಬರೋದಾದ 1,000 to 1,500 liters ಬರುತ್ತೆ ಒಂದ್ ದಿನಕ್ಕೆ. ಅದರಲ್ಲಿ ನಾವು 2.5 ಎಕರೆ ಜಮೀನನ್ನ ಮೇಂಟೈನ್ ಮಾಡ್ತೀವಿ. ಪಾಯಸೋ ಪದ್ಧತಿ ಸರ್, 1 ವಾರಕ್ಕೆ. ಇವತ್ತು ನಾವು ನಂದು 20 ಸಾಲಿಗೆ ಅದು ನೀರು, ಒಂದು 20 ಸಾಲ ನೀರಿಗೆ ಹಾಕುತ್ತೆ. ಇವತ್ತು ಹಾಯಿಸ್ತೀವಿ, 7 ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇರ್ತೀವಿ. ಈ ತರಕಾರಿ ಬೆಳೆಗಳಲ್ಲಿ ನೀರಿನ ಅವಶ್ಯಕತೆ ಮತ್ತು ಗೊಬ್ಬರದ ಅವಶ್ಯಕತೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಹೆಚ್ಚಿರುತ್ತೆ ಸರ್, ಹೆಚ್ಚಿರುತ್ತೆ. ಹೇಗೆ ನಿಗದಿ ಮಾಡ್ತೀರಿ ನೀವು ಯಾವ ಬೆಳೆಗೆ ಎಷ್ಟು ಅಂತ? ನಾವು ನಿಗದಿ ಮಾಡೋದು ಹೆಂಗೆ ಅಂತಂದರೆ, ಒಂದು ಬೆಳೆಗೆ ಒಂದು ನಾವು ಒಂದು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಆಗಲೇ 2015 ಒಂದು ಟೊಮೊಟೊ ಗಿಡಕ್ಕೆ ಎಷ್ಟು ನೀರು ಬೇಕು, ಒಂದು ಗಿಡ ನೆಟ್ಟಿ ಅದಕ್ಕೆ ಒಂದು ದಿನಕ್ಕೆ ಎಷ್ಟೆಷ್ಟು ಹಾಕಬೇಕು ಅದು ಬದುಕಬೇಕಾದ್ರೆ, ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಎಲ್ಲನೂ ಎಲ್ಲ ಥರದ ಗಿಡನೂ ಒಂದು ಬೆಡ್ಡಲ್ಲಿ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಅವಕ್ಕೇನು ಮಾಡಿದೆ, ಮಿಲಿ ಲೆಕ್ಕದಲ್ಲಿ ನೀರು ಕೊಟ್ಟಿದ್ದೆ ನಾನು. ಅದನ್ನ ನೀವು ಮಾಡ್ಕೊಂಡ್ರಿ ಆ ಥರ? ಆ ರೀತಿ ಮಾಡಿಕೊಂಡು ಅದು ಮಿಲಿ ಲೆಕ್ಕ ಕೊಟ್ಟಾಗ ಇವತ್ತು ನಾನು 10 ಮಿಲಿ ನೀರು ಕೊಡ್ತೀನಿ ಅಂದ್ಕೊಳ್ಳಿ ಒಂದು ಗಿಡಕ್ಕೆ, 10 ಮಿಲಿ ನೀರು ಎಷ್ಟಿರ್ತದೆ ಅದು, ಎಷ್ಟೊತ್ತು ಗಂಟೆ ಇರುತ್ತೆ, ಒಂದು ದಿನ ಇರುತ್ತೋ 2 ದಿನ ಇರುತ್ತೋ ಇಲ್ಲ ಗಂಟೆ ಲೆಕ್ಕದಲ್ಲಿ ಇರ್ತದೋ, ಅದನ್ನು ಒಂದು ಸ್ವಲ್ಪ ಬಿಸಿಲು ಟೈಮಲ್ಲಿ ನಾನು ಮಾಡಿದ್ದು, ಮಾರ್ಚಿ ತಿಂಗಳಲ್ಲಿ ಮಾಡಿದ್ದು. ಅದನ್ನು ಸಂಸ್ಕರಣೆ ಮಾಡಿದಾಗ ಅದು 10 ಮಿಲಿ ನೀರು ಒಂದು ದಿನಕ್ಕೆ ಸಾಕಾಯ್ತದೆ ಅಂತ ಅಂದರೆ, ಒಂದು 5 ದಿನಕ್ಕೆ ಅದಕ್ಕೆ 50 ml ಬೇಕಾಯ್ತದೆ. ಈ ರೀತಿ ನಾನು ಪರೀಕ್ಷೆ ಮಾಡಿ ಮಾಡಿದ್ದೆ ಅದನ್ನ. ಹಾಲು ಲೆಕ್ಕಾಚಾರ ಹಾಕೊಂಡೆ ನೀವು? ಹೌದು, ಲೆಕ್ಕಾಚಾರ ಹಾಕೊಂಡೆ ಮಾಡಿಲ್ಲ, ನೀರಿನ ನಿರ್ವಹಣೆ ಮಾಡಿ ನಿರ್ವಹಣೆ ಮಾಡಿದ್ದು. ನೀರಿನ ಉಳಿತಾಯನೂ ಆಗುತ್ತೆ ಇದರಲ್ಲಿ? ಹೌದು, ನೀರಿನ ಉಳಿತಾಯನೂ ಆಗುತ್ತೆ. ಈಗ ಕೆಲವು ಜನ ಡ್ರಿಪ್ ಮಾಡಿ ಅಂತಾರೆ. ಈಗ ನಾವು ಯಾವುದೇ ರೀತಿಯಾದ ಆಧುನಿಕ ಸಂಸ್ಕರಣೆ ಆಗಲಿ, ಆಧುನಿಕ ಯಂತ್ರಗಳಾಗಲಿ, ಆಧುನಿಕ ಕೃಷಿನೇ ಆಗಲಿ, ಯಾವುದನ್ನು ಮಾಡ್ಕೊಂಡಿಲ್ಲ. ಹಾಗಿದ್ದು ಬದುಕು ಸಮೃದ್ಧವಾಗಿದೆ. ಬದುಕು ಸಮೃದ್ಧವಾಗಿದೆ. ಏನೆಲ್ಲವನ್ನ ಸಂಪಾದನೆ ಮಾಡಕ್ ಸಾಧ್ಯ ಆಯ್ತು ಈ ರೀತಿ ಮಾಡಕ್? ಸರ್, ಇದೆಲ್ಲ ಮಾಡ್ಬೇಕಾರೆ ಈಗ ನಾನು ಹೊಗೆ ಸೊಪ್ಪು ಬೆಳೀತಾ ಇರ್ಬೇಕಾದ್ರೆ ನಾನು ಏನು ಮಾಡೋಕ್ಕಾಗಿತ್ತಿಲ್ಲ. ಇವಾಗ ನಮ್ದೊಂದು 1 ಎಕರೆ ಭೂಮಿ ತಗೊಂಡು ಕಳ್ ಸರ್ಸ, ಈ ಸಲ ಒಂದು 10 ಲಕ್ಷ ಖರ್ಚು ಮಾಡಿ ಒಂದು ಮನೆ ಮಾಡ್ದು. ಇನ್ನ ಮೊದಲು ಏನೊಂದು 7 ಲಕ್ಷ ಸಾಲ ಇತ್ತು, ಅದನ್ನ ತೀರಿಸಿದೀವಿ. ಒಂದು ಭರವಸೆ ಇದೆ ಜೀವನಕ್ಕೆ. ಜೀವನಕ್ಕೆ ಭರವಸೆ, ಇನ್ನು ಮುಂದೆ ಇನ್ನು ತುಂಬಾ ಚೆನ್ನಾಗಿರ್ತೀವಿ ಅನ್ನೋ ಒಂದು ಧೈರ್ಯ ಬಂದಿದೆ. ಧೈರ್ಯ ಇದೆ ಸರ್, ತೊಂದರೆ ಇಲ್ಲ. ಹಸುಗಳೆಲ್ಲ ಎಲ್ಲಿಂದ ತಂದ್ರಿ ಸರ್? ಹಸುಗಳೆಲ್ಲ ನಮ್ದೇ, ಮೂಲತಃ ನಮ್ಮ ತಂದೆಯೇ, ನಮ್ಮ ತಂದೆಯಿಂದನೇ ಬಂದಿದ್ದು. ಯಾಕೆ ನಮ್ಮ ತಂದೆ, ನಮ್ಮ ತಾಯಿ ತಂದೆ ಇಲ್ಲ, ತಂದೆ ಮುಖ ನಾವು ನೋಡಿಲ್ಲ ನಾವು. ನಾವೆಲ್ಲ ನಮ್ಮ ಅಣ್ಣ ತಂದಿರೆಲ್ಲ ಸಾಕೊಂಡಾಗ ನಮ್ಮ ಪಾಲಕ್ ಬಂದಂತ ಹಸುಗಳು, ಅದನ್ನೇ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬೇರೆ ಬೇರೆ ತಳಿನ ಇದು ಮಾಡ್ಕೊಂಡು ಇದು ಮಾಡಿ. ನಿಮ್ಮ ಮಾತನ್ನ ಬೇರೆಯವರು ಸುಮಾರು ಜನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ಕಳಪ್ಪ ಅವರೇ. ನಂದು ದೂರವಾಣಿ ಸಂಖ್ಯೆ 9 0 8 0 6 4 7 3 6 9. 1 ನಂಬರ್ ಇದು. ಇನ್ನೊಂದು ವಾಟ್ಸಪ್ ನಂಬರು ಹೇಳ್ತೀನಿ ಅದನ್ನು, 9 1 9 0 5 9 2 8 9. ಇದು ವಾಟ್ಸಪ್ ನಂಬರು. ಈಗ ಹೇಳಿದ್ದು ಮೊದಲು ಹೇಳಿದ್ದು ಬಿ ಎಸ್ ಎನ್ ಎಲ್ ನಂಬರು. 2 ನಂಬರಲ್ಲಿ ಯಾವ ನಂಬರು ಫೋನ್ ಮಾಡಿದ್ರುವೆ, ಯಾವುದೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೂ ಫೋನ್ ಮಾಡಿ 7:30 ಮೇಲೆ. 7:30 ಇಂದ 9 ಗಂಟೆ ಫೋನ್ ಆನಲ್ಲೇ ಇರ್ತದೆ. 9:30 ಮೇಲೆ ಸ್ವಿಚ್ ಆಫ್ ಆಯ್ತದೆ. ಅಷ್ಟೊತ್ತಿಗೆ ನೀವು ಯಾವತ್ತು ಫೋನ್ ಮಾಡಿದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾ, ಔಷಧಿ ಮಾಡ್ಕೋಬೇಕಾ, ಮತ್ತು ಗೊಬ್ಬರ ಮಾಡ್ಕೋಬೇಕಾ, ಮತ್ತು ಒಂದು ಟಾನಿಕು ಇದೆ ಅದರಲ್ಲಿ, ಟಾನಿಕ್ ಮಾಡ್ಬೋದು. ನಮ್ಮಲ್ಲಿರುವಂಥ ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ಟಾನಿಕ್ ಯಾವ ರೀತಿ ಮಾಡಿಕೊಂಡು ಅದನ್ನು ಬೆಳೆಯ ಒಂದು ಸಂರಕ್ಷಣೆ ಮಾಡ್ಕೋಬೇಕು ಅಂತ, ಅದ್ರ ಬಗ್ಗೆನೂ ನಾನು ಮಾಹಿತಿ ಹೇಳ್ತಾ ಇರ್ತೀನಿ. ಇಲ್ಲ ನಿಮ್ಗೇನಾದ್ರು ಹತ್ರ ಇದ್ದು ಬರಬೇಕು, ತೋಟನೇ ನೋಡಬೇಕು ಅನ್ನೋದಾದರೆ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ ನಮ್ಮದು ತರಬೇತಿನ. ಅವತ್ತು ಬಂದು ನಮ್ಮ ತೋಟ ವಿಸಿಟ್ ಮಾಡ್ಬೋದು. ಗೊಬ್ಬರ ಸಂಸ್ಕರಣೆ ಮಾಡೋದು, ಔಷಧಿ ಸಂಸ್ಕರಣೆ ಮಾಡೋದು, ಪ್ರತಿಯೊಂದನ್ನು ನೀವು ವೀಕ್ಷಣೆ ಮಾಡಬೇಕು ಅಂದರೆ ಬಂದೊಂದ್ಸರಿ ತೋಟಕ್ಕೆ ವಿಸಿಟ್ ಮಾಡಿ. ಈಗ ಕಳಪ್ಪ ಹೇಳಿದ್ರಿ ಅದೇನೋ ಟಾನಿಕ್ ಅಂದ್ರಲ್ಲ, ಆ ಟಾನಿಕ್ ಏನು, ಅದಕ್ಕೇನು ಹೆಸರು ಇಟ್ಟಿದ್ದೀರಿ, ಹೆಂಗೆ ಮಾಡ್ತೀರಿ ಸರ್? ಈಗ ನಾನು ಏನು ಔಷಧಿಗಳು ಮಾಡಿದ್ದೀನಿ, ಔಷಧಿಗಳಿಗೆ ಒಂದೊಂದು ಹೆಸರಿಟ್ಟಿದ್ದೀನಿ ನಮ್ಮದೇ ಆದ ಹೆಸರನ್ನ. ಇದನ್ನ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ಅಂದರೆ, ಹಿಂದೆ ಇದ್ದಂಥ ನಮ್ಮ ತಾತಂದಿರು, ನಾನು ಏನು ಔಷಧಿಗಳು ಮಾಡಿದ್ದೀನಿ ಔಷಧಿಗಳಿಗೆ ಒಂದೊಂದು ಹೆಸರಿಟ್ಟಿದ್ದೀನಿ ನಮ್ಮದೇ ಆದ ಹೆಸರನ್ನ. ಇದನ್ನ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ಅಂದರೆ, ಹಿಂದೆ ಇದ್ದಂಥ ನಮ್ಮ ತಾತಂದಿರು, ಈಗ 90 ವರ್ಷ 100 ವರ್ಷ ಅಂತ ಇರುವಂಥ ತಾತಂದಿರ ಜೊತೆ ಹೋಗಿ ನಾನು ಅವ್ರ ಜೊತೆ ಮಾತುಕತೆ ಆಡಿ, ಅವ್ರ ಹಿಂದೆ ಏನು ಸೊಪ್ಪು ಈಗ ಯಾವ್ದಕ್ಕೆ ಬೆಳೆಸ್ತಾ ಇದ್ರು, ಯಾವ್ಯಾವ್ದಕ್ಕೆ ಔಷಧಿಗೆ ಬಳಸ್ತಾ ಇದ್ರು, ಇದೆಲ್ಲನೂ ಸುಮಾರು ಜನನ ನಾನು ನೋಡಿ ಅವ್ರ ಜೊತೆ ಕಲಿತು, ಮತ್ತು ಆ ಸೊಪ್ಪನ್ನೆಲ್ಲ ತೋರಿಸಿಸ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಅದನ್ನು ನಾನು ಇದು ಮಾಡಿರೋದು. ಈಗ ಒಂದು ಗೋ ಅಮೃತ ಅಂತ ಅಂದ್ಬಿಟ್ಟು ಒಂದು ಗೊಬ್ಬರದ ಹೆಸರದು. ಈಗ ಗೊಬ್ಬರ ಗೋ ಅಮೃತ ಅಂತ ಅಂದರೆ ಸಗಳಿ, ಗಂಜಲ, ದ್ವಿದಳ ಧಾನ್ಯದಿಟ್ಟು, ಮತ್ತು ಮೊಸರು, ಮತ್ತು ನಮ್ಮ ಭೂಮಿ ಮಣ್ಣು, ಇಷ್ಟನ್ನ ಸೇರಿಸಿ ಗೊಬ್ಬರ ಮಾಡಿದ್ರೆ ಅದು ಗೋ ಅಮೃತ ಆಯ್ತದೆ. ಟಾನಿಕ್ ಹೆಸರು? ಟಾನಿಕ್ ಹೆಸರು ದ್ವಿಪಲ ಅಂತ, ದ್ವಿಪಲ ಟಾನಿಕು. ಆ ಟಾನಿಕ್ಗೆ ಏನೇನು ಸೇರಿಸ್ಬೇಕು ಅಂತ ಅಂದರೆ, ನಮ್ಮಲ್ಲಿ ಇರುವಂಥ ದ್ವಿದಳ ಧಾನ್ಯಗಳ ಹಿಟ್ಟು, ಗೋಮೂತ್ರ, ಗೋಮೂತ್ರದ ಫಸ್ಟು ನಮ್ಮಲ್ಲಿ ಗೋಮೂತ್ರ ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಗೋ ಆಧಾರಿತ ಕೃಷಿ, ಗೋಮೂತ್ರದಿಂದ ಪ್ರತಿಯೊಂದನ್ನೂ ನಮಗೆ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂಥದ್ದನ್ನೆಲ್ಲ ಪ್ರತಿಯೊಂದನ್ನೂ ಗೋಮೂತ್ರದ ಮಾಡ್ಕೋಬೋದು. ಅದಕ್ಕಾಗಿ ಪ್ರತಿಯೊಬ್ಬರು ಒಂದು ಹಸು ಇಟ್ಕೊಂಡು ಗೋಮೂತ್ರ ಸ್ಟಾಕ್ ಮಾಡಿದ್ರೆ ನಮ್ಮ ಬೆಳೆನ ಸುಲಭವಾಗಿ ಯಾವುದೇ ರೀತಿ 1 ರೂಪಾಯಿ ಖರ್ಚಿಲ್ದನೆಯ ಬೆಳೆನ ಬೆಳ್ಕೊಂಡು ಸಮೃದ್ಧಿಯಾಗಿರ್ಬೋದು. ಯಾವುದೇ ಸಾಲ ಸೋಲ ಆತ್ಮಹತ್ಯೆ ಮಾಡ್ಕೋಬೇಕು ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ನಾನು ಬೆಳೆ ಮಾಡಬೇಕು ದುಡ್ಡು ಕೊಡು ಅಂತ ಕೇಳಬೇಕು ಇವೆಲ್ಲ ಇರಲ್ಲ. ಅಲ್ಲಿಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ಬೀಜಗಳ ರೂಪದಲ್ಲಿ ಒಳಸುರಿ ಬರುತ್ತೆ, ಇನ್ನೇನು ಬರಲ್ಲ. ಇಲ್ಲ, ಬೀಜ ಬರುತ್ತೆ, ಬೀಜ ಬರುತ್ತೆ, ಪುನಃ ಬೀಜ ಹೊರಗಡೆ ಹೋಗುತ್ತೆ. ಹೋಗುತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ. ಮಾರಾಟ ಮಾಡೋದು ಅದೇನೆ ನೀವು? ಅದೇ ಅದೇ. ಒಂದು ಬೀಜನ 100 ಬೀಜ 200 ಬೀಜ 300 ಬೀಜ ಈ ಥರ ಮಾಡಿ ಮಾಡಿ ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತಾ ಇದ್ದೀವಿ. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ಗಮನಿಸ್ತಾ ಇರಬೇಕಾಗತ್ತೆ. ಹೌದು, ನೀವೇ ಹೇಳಿದ್ರಿ ಒಂದು ಬೆಳೆಯಲ್ಲಿ ಬೇರೆ ಬೇರೆ ತಳಿಗಳು 100 ಮೀಟರ್ ಅಂತರದಲ್ಲಿ ನೀವು ಹಾಕ್ತೀನಿ ಅಂತ ಹೇಳಿದ್ರಿ. ಹೌದು ಅಲ್ವಾ? ಆ ಥರದ್ದು ಬೇರೆ ಬೇರೆ ತರಕಾರಿಗಳು, ಸಿರಿಧಾನ್ಯ, ರಾಗಿ ಇದೆಲ್ಲ ನೀವು ಬೆಳೆದಿರ್ತೀರಿ. ಒಂದು ಬೆಳೆ ಆಯಿತು, ಬೀಜ ಪಡ್ಕೊಂಡಾಯ್ತು, ಇನ್ನೊಂದು ಬೆಳೆ ಆ ಜಾಗಕ್ಕೆ ಹಾಕೋಕ್ಕಿಂತ ಮುಂಚೆ ಏನಾದರೂ ಭೂಮಿಗೆ ಸರ್ ಇಲ್ಲ ಅದಕ್ಕೆ ಒಂದು ನಾವು ಹೇಳಬೇಕು ಅಂತ ಅಂದರೆ, ಇವಾಗ ನಾವು ಏಕದಳ ಪದ್ಧತಿ ನಾವು ಒಂದ್ಸರಿ ಮಾಡ್ತಾಕ್ ಹೋದಾಗ ಏಕದಳ ಪದ್ಧತಿಲಿ ದ್ವಿದಳನೂ ಸೇರಿಸ್ಕೋಬೇಕು. ಭೂಮಿ ಫಲವತ್ತತೆ ಕಾಪಾಡ್ಕೋಬೇಕು ಅಂತ ಅಂದ್ರೆ ನಾವು ಒಂದು ತರಕಾರಿನೇ ಮಾಡೋದಾಗ್ಲಿ, ನಾವು ಸಿರಿಧಾನ್ಯ ಮಾಡೋದಾಗ್ಲಿ, ಈಗ ರಾಗಿ ಮಾಡಿದ್ರೆ ರಾಗಿ ಮಧ್ಯ ಬೇರೆ ಸಾಲ ಹಾಕ್ತೀರಾ? ಹೌದು, ಸಾಲು ದ್ವಿದಳ ಹಾಕ್ಲೇಬೇಕು. ಯಾಕೆಂದ್ರೆ ಭೂಮಿ ಫಲವತ್ತತೆ ಕಾಪಾಡ್ಬೇಕಲ್ಲ ಸರ್. ಪ್ರತಿ ಬೆಳೆಗೂ ನಾವು ಏಕದಳನೇ ಹಾಕೊಂಡು ಹೋಗ್ತಾ ಇದ್ರೆ ಭೂಮಿ ಫಲವತ್ತತೆ ಕಮ್ಮಿ ಆಗ್ತಾ ಇರ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಏಕದಳ ದ್ವಿದಳ ಮತ್ತೆ ತರಕಾರಿ ಜೊತೆಲೂ ನಾವು ದ್ವಿದಳ ಹಾಕ್ತೀವಿ. ಇದು ಸಂಪೂರ್ಣವಾಗಿ ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಇವತ್ತು ಈಗ ನಾವು ಬದನೆ ಸಾಲ ಇನ್ನ ಬದನೆ ಗಿಡ ನೆಟ್ಬಿಟ್ಟು ಅಂತ ಅಂದ್ರೆ ಆ ಸಾಲಲ್ಲಿ ಬದನೆ ಗಿಡನೇ ಇರ್ತದೆ. ಅದು ಬದನೆ ಮತ್ತೆ ಟೊಮೆಟೊ ಭೂಮಿನ ಸತ್ವಾಂಶನ ಕಮ್ಮಿ ಮಾಡ್ತಾ ಇರ್ತದೆ. ಅದನ್ನ ಸತ್ವಾಂಶ ಕಮ್ಮಿ ಮಾಡ್ದಂಗ ನಾವು ನೋಡ್ಕೋಬೇಕು. ಏನ್ ಮಾಡ್ಬೇಕು ಅಂತ ಅಂದ್ರೆ ಮಧ್ಯೆ ಬೀನ್ಸು ಇಲ್ಲ ಹೆಸರುಕಾಳು ಇಲ್ಲ ಅಂತಂದ್ರೆ ಉದ್ದಿನ ಕಾಳು ಇಲ್ಲ ಅಲಸಂದೆ ಬರುತ್ತೆ ಮತ್ತೆ ಇಲ್ಲ ತೊಗರಿ ಬರುತ್ತೆ, ಇಂಥದನ್ನ ಮಧ್ಯೆ ಹಾಕ್ಬೇಕು. ಅದು ನಮ್ ತಿನ್ಲಿಕ್ಕಲ್ಲ, ಅಲ್ಲಿ ಅದನ್ನ ಭೂಮಿ ಸತ್ವಾಂಶನ ಕಾಪಾಡ್ಲಿಕ್ಕೆ ಆ ರೀತಿಯ ಒಂದು ಯೋಜನೆ ಹಾಕೊಳ್ಬೇಕು. ಆ ರೀತಿ ಯೋಜನೆ ಹಾಕೋಬೇಕು. ಹಾಗಾಗಿ ಒಂದು ಬೆಳೆ ತಗೊಂಡಾದ್ಮೇಲೆ ಮತ್ತೊಂದು ಬೆಳೆ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಭೂಮಿ ಸಿದ್ಧವಾಗಿರುತ್ತೆ. ಸಿದ್ಧವಾಗಿರುತ್ತೆ ಅದೇ ರೀತಿ 15 ಈಗ ಇವತ್ತು ಬೆಳೆ ಬಂತು, ಬೆಳೆ ಬಂದು 15 ದಿನಕ್ಕೆ ಮತ್ತೆ ಭೂಮಿ ಸಿದ್ಧತೆ ಆಗಿರುತ್ತೆ. ಈಗ ಬೆಳೆ ತಗೊಂಡಾದ್ಮೇಲೆ ಬೀಜ ತಗೊಂಡಾದ್ಮೇಲೆ ಕಟಾವ್ ಆದ್ಮೇಲೆ ತ್ಯಾಜ್ಯಗಳನ್ನೆಲ್ಲ ತ್ಯಾಜ್ಯಗಳೆಲ್ಲನೂ ಒಂದು ಒಕ್ಕಡೆ ಒಂದು ತೊಟ್ಟಿ ಮಾಡಿದೀವಿ, ಆ ತೊಟ್ಟಿಲಿ ಹಾಕೊಡ್ತೀವಿ. ಅದು ಹಾಕೊಂಡು ಅದಕ್ಕೆ ಸ್ವಲ್ಪ ಮಣ್ಣು ಮತ್ತೆ ನಮ್ದು ಹಸುಗಳು ಇರ್ತದಲ್ಲ ಗೊಬ್ಬರಗಳೆಲ್ಲ ಕಡೆಗೆ ಅದೆಲ್ಲ ಹಾಕಿ ಅದ್ರ ಮುಚ್ಚಳ ಮುಚ್ಕೊಂಡು ಅದೊಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಅದನ್ನ ಬೇರೆ ಕಡೆಯಿಂದ ಅದನ್ನ ತೆಗ್ದಿ ಇದು ಹಾಕೊಂಡು ಅದನ್ನ ಭೂಮಿಗೆ ಹಾಕೋತಾ ಇರ್ತೀವಿ. ಇನ್ನು ನಿಮ್ಮ ರಾಸಿಗೆ ಬೇಕಾದ ಮೇವು, ಆ ಮೇವಿನ ತಳಿಗಳು ಯಾವ್ದಾದ್ರು ಪಾರಂಪರಿಕ ತಳಿಗಳು ಅವುಗಳು ಏನಾದ್ರು ಹೆಚ್ಚು? ಪಾರಂಪರಿಕ ತಳಿಗಳು ಅಂತ ಅಂದ್ರೆ ಹಿಂದೆ ಕಂಬುನ್ ಜೋಳ ಅಂತ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಅದು ಕಂಬು ಸಜ್ಜೆ ಮತ್ತೆ ಇನ್ನೊಂದು ಹೊಗರ್ ಜೋಳ ಅಂತ ಬರುತ್ತೆ ಕೆಂಪುಕ್ಕೆ ಚಿಕ್ಕದು. ಈಗ ಮಾಮೂಲಿ ಏನು ಬಿಳಿ ಜೋಳ ಬರುತ್ತೆ ಹುಬ್ಳಿ ಕಡೆ ಬೆಳೀತಾರೆ ಅದೇ ರೀತಿ ಕೆಂಪುದು ಬರುತ್ತೆ. ಇವು ಒಂದು 4 ಜಾತಿನ ನಾವು ಭೂಮಿನ ಒಂದು 10 ಕುಂಟೆಗೆ ಎರ್ಚ್ಕೊಬಿಟ್ರೆ ಹಾಕೋಬಿಟ್ರೆ ಅದು 3-4 ಕಟೋ ಬರುತ್ತೆ, ಒಂದು ವರ್ಷಕ್ಕಂಟ ಕಟೋ ಬರ್ತಾ ಇರ್ತದೆ. ನಾವು ಮುಂದೆ ಕುಯ್ಕೊಂಡು ಹೋಯ್ತಾ ಇದ್ರೆ ಹಿಂದೆ ಚಿಗುರು ಬರ್ತಾ ಇರ್ತದೆ. ಆ ರೀತಿ ಒಂದು ನಾವು ಈಗ ಈಗ ನೇಪೆ ಅದು ಇದು ಹುಲ್ಲು ಬಂದಿದೆ ಅವೇನು ಹಾಕಲ್ಲ, ಇದನ್ನೇ ನಾವು ಕೊಟ್ಕೊಳ್ಳೋದು. ಇನ್ನು ಉಳಿದ ಪಶು ಆಹಾರಗಳು, ಪಶು ಮಾಮೂಲಿ ರಾಗಿ ಹುಲ್ಲು ಇರ್ತದೆ, ಇನ್ನು ಆಹಾರಗಳು ಏನು ಕೊಡಲ್ಲ. ಫೀಡ್ಸ್ ಆಗ್ಲಿ ಅವು ಇವೇನೋ ಕೊಡ್ತಾರೆ, ಅವೇನು ಕೊಡಲ್ಲ ನಾವು, ಅದನ್ನ ಬೇಕಾಗಿಲ್ಲ ನಮ್ಮ ಹಸುಗಳಿಗೆ. ಇವತ್ತು ಒಂದು ಈಗ ನಮ್ಮ ಜನಗಳಿಗೆ ಬಂದಂಗೆ ಕೊರೋನಾ ಬಂತು, ಹಸುಗು ದನಗಳಿಗೂ ಪ್ರತಿಯೊಂದು ಹಸುಗಳಿಗೂ ಗೆರ್ಸೋದು, ಮೈಯೆಲ್ಲ ಗಾಯ ಆಗೋದು, ಉಣ್ಣಾಗೋದು, ಸಾಯೋದು, ಈ ಪರಿಸ್ಥಿತಿ ಆಯ್ತು. ಈ ನಮ್ಮ ಹಳ್ಳಿಲಿ ನಮ್ಮ 5 ದನಗಳು ಯಾವುದೇ ರೋಗ ಇಲ್ಲ, ಅಷ್ಟು ಆರೋಗ್ಯವಾಗಿ ಆರೋಗ್ಯವಾಗಿದ್ದಾವೆ. ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲೇ ಔಷಧಿಗಳಿದ್ದಾವೆ, ಅದು ಔಷಧಿಗಳಿದ್ದಾವೆ. ಔಷಧಿಗಳು ಏನ್ ಮಾಡ್ತೀವಿ ನಾವು, 1 ವಾರಕ್ಕೂ 15 ದಿನಕ್ಕೂ ಒಂದ್ಸರಿ ಅದ ಮೇವಿನ ರೀತಿ ಕೊಡ್ತೀವಿ. ಅದಕ್ಕೆ ಔಷಧಿ ಸಸ್ಯಗಳು ಅದಕ್ಕೋಸ್ಕರ ಬೆಳೆಸಿದೀರಾ ನೀವು ಅಥವಾ? ಅದೇನಿಲ್ಲ ಸರ್, ಎಲ್ಲ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪದಾರ್ಥಗಳೆಲ್ಲ ಅವೆಲ್ಲ ನಾವೇನು ಬೆಳೆಸ್ಬೇಕು ಸ್ವತಃ ಸ್ವಂತವಾಗಿ, ಅದನ್ನ ಎಲ್ಲಿಂದೋ ತಂದು ಬೆಳೆಸ್ಬೇಕಾದ ಅವಶ್ಯಕತೆನೆ ಇಲ್ಲ, ಅದರೊಟ್ಟಿಗೆ ಅದೇ ಹುಟ್ಟಿರ್ತದೆ, ಅದನ್ನ ನಾವು ಪತ್ತೆ ಮಾಡ್ಕೋಬೇಕು, ಅದನ್ನ ತಿನ್ನಿಸ್ಬೇಕು ಅಷ್ಟೇ. ಆ ರೀತಿ ಮಾಡಿಕೊಂಡು ಇವತ್ತು ನಮ್ಮ ಹಸುಗಳಿಗೆ ಯಾವುದೇ ಒಂದು ಇಂಜೆಕ್ಷನ್ ಕೊಡಿಸಿಲ್ಲ, ಯಾವುದೇ ರೀತಿಯಾದ ರೋಗ ಬರಲಿಲ್ಲ, ಯಾವುದೇ ರೀತಿಯಾದ ಒಂದು ಇದು ಬರಲಿಲ್ಲ. ಅದು ಭಾರಿ ಚೆನ್ನಾಗಿದ್ದವು ನಮ್ಮ ಹಸುಗಳು, ಪ್ರತಿಯೊಬ್ಬರು ಹೇಳೋರು ಅವು ಎಲ್ಲ ನಮ್ಮೆಲ್ಲ ರೋಗ ಬಂದು 8,000 ಖರ್ಚು ಮಾಡ್ದೋ 8,000 ಖರ್ಚು ಮಾಡ್ದೋ ಹಂಗಾಯ್ತು ಹಿಂಗಾಯ್ತು ಸೋತೋದಂತವ. ನಮ್ಮ ಹಸುಗಳು ಸಮೃದ್ಧಿಯಾಗಿ ಆರೋಗ್ಯವಾಗಿ ಚೆನ್ನಾಗಿ ಯಾವ್ರ ಜೊತೆಲೆ ಮೇಯ್ಕೊಂಡು ಹೋಗುವ ಅವ್ರ ಜೊತೆಲೆ ಬರೋವು. ಕಳಪವ್ರಾಗಾರೆ ಅಂಗಡಿಲಿ ನೀವು ತಗೊಳ್ಳೋಂಥದ್ದು ಏನು ಇಲ್ವೇ ಇಲ್ವಾ? ಇಲ್ಲ ಸರ್, ಅಂಗಡಿಲಿ ಅದೇ ಅಂಗಡಿಲಿ ತಗೊಳ್ಳೋ ಅಂಥದ್ದು ಅದೇ ಈ ಉಪ್ಪನ್ನು ತಗೋಬೇಕಾಗುತ್ತೆ, ಎಣ್ಣೆ

ತಂತಿ ಬೇಲಿ, ಬಟ್ಟೆ ಒಣಹಾಕುವ ತಂತಿ ಇವುಗಳಿಂದ ದೂರವಿರಿ. ಮಳೆ ಬರುವ ಸಮಯದಲ್ಲಿ ಮನೆಯ ಟೆರೆಸನ್ನು ಸ್ವಚ್ಛ ಮಾಡುವ ಸಾಹಸ ಬೇಡ. ಮನೆಯ ಕಿಟಕಿಯ ಬಳಿ ನಿಲ್ಲುವುದಕ್ಕಿಂತಲೂ ಮನೆಯ ಮಧ್ಯದಲ್ಲಿರುವುದು ಸುರಕ್ಷಿತ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ, ಅದನ್ನು ಚಾರ್ಜ್ ಮಾಡುವ ಸಾಹಸವೂ ಬೇಡ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಗಾಜನ್ನು ಮುಚ್ಚಬೇಕು. ಕಾರಿನ ಬಾಡಿಯನ್ನು ಸಾಧ್ಯವಾದಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಕಂಪ್ಯೂಟರ್ಗಳಿಂದ ದೂರ ಇರಬೇಕು. ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿದ್ದರೆ ಹೆಚ್ಚು ಸುರಕ್ಷಿತ. ಈಗ ಕೇಳಿ ಕೃಷಿ ಗೀತೆ. ರೇಷಿಮೆ ಹುಳವ ಹಿಡಿದು ಮೇಯಿಸಿ ಸೊಪ್ಪ ಮಾಡಿದರೆ ರೇಷಿಮೆ ಕೃಷಿ ಬಹಳ ಒಪ್ಪ. ರೇಷಿಮೆ ಹುಳವ ಹಿಡಿದು ಮೇಯಿಸಿ ಸೊಪ್ಪ ಮಾಡಿದರೆ ರೇಷಿಮೆ ಕೃಷಿ ಬಹಳ ಒಪ್ಪ. ರೇಷಿಮೆ ಕೃಷಿ ಬಹಳ ಒಪ್ಪ. ಸಿಗುವುದು ನವಿರಾದ ನೂರು ನಿಮಗೆ ಸುರಿಯುವುದು ಎಣೆಯಿಲ್ಲದ ಸಿರಿಯ ಎಲ್ಲರಿಗೆ ಸಕಲರಿಗೆ. ಸಿಗುವುದು ನವಿರಾದ ನೂರು ನಿಮಗೆ ಸುರಿಯುವುದು ಎಣೆಯಿಲ್ಲದ ಸಿರಿಯ ಎಲ್ಲರಿಗೆ ಸಕಲರಿಗೆ ಎಲ್ಲರಿಗೆ ಸಕಲರಿಗೆ. ರೇಷಿಮೆ ಹುಳವ ಹಿಡಿದು ಮೇಯಿಸಿ ಸೊಪ್ಪ ಮಾಡಿದರೆ ರೇಷಿಮೆ ಕೃಷಿ ಬಹಳ ಒಪ್ಪ. ರೇಷಿಮೆ ಕೃಷಿ ಬಹಳ ಒಪ್ಪ. ಮಮಕಾರದಿ ರೇಷಿಮೆ ಕೃಷಿ ಬದುಕಲಿ ಬರುವುದು ಖುಷಿಯ ಖುಷಿ ಖುಷಿ.